ಸಿದ್ಧನಗೌಡ ಪಾಟೀಲ್ ಒಂದು ಹಾಡನ್ನ ಬರೆದಿದ್ದಾರೆ, ಆ ಹಾಡನ್ನ ನೀವು ಹೇಳ್ತದೆ ಅಂತ ಹೇಳಿ ಕೇಳಿ. ನನ್ನದು ದೇಶ ಈ ದೇಶ, ನನ್ನದು ನನ್ನದು ಈ ದೇಶ, ಈ ದೇಶ ನನ್ನದು ನನ್ನದು ಈ ದೇಶ, ಈ ದೇಶ ನನ್ನದು ನನ್ನದು ದೇಶ ಈ ದೇಶ ನನ್ನದು ನನ್ನದು ಈ ದೇಶ, ಈ ದೇಶ ನನ್ನದು ನನ್ನದು ಈ ದೇಶ, ಈ ದೇಶ ನನ್ನದು. ಸ್ವತಂತ್ರ ಸಮರ ಭೂಮಿಯಲ್ಲಿ ತಾವು ನೋವುಗಳ ಎದುರು ನಗುತ್ತದೆ, ವೇಣು ಗಂಬದ ನೆರಳಲ್ಲಿ ನಿಂತು ಭೌಗ್ರ ಭಾರತದ ಕನಸನು ಕಂಡ, ವೇಣು ಗಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನು ಕಂಡ, ಸಮರ ವೀರರ ತ್ಯಾಗ ಬಲಿದಾನರಿ ಸ್ವತಂತ್ರ ಪಡೆದ ನನ್ನ ದೇಶ, ಸಮರ ವೀರರ ತ್ಯಾಗ ಬಲಿದಾನರಿ ಸ್ವತಂತ್ರ ಪಡೆದ ನನ್ನ ದೇಶ, ನನ್ನದು ಈ ದೇಶ, ಈ ದೇಶ ನನ್ನದು ನನ್ನದು ಈ ದೇಶ, ಈ ದೇಶ ನನ್ನದು. ಬೆಟ್ಟ ಪರ್ವತದ ಕನಸ ಸಮಸ್ತು ಸಾಗರದಾಳದೆ ಮುತ್ತು ರತ್ನಗಳ, ಬೆಟ್ಟ ಪರ್ವತದ ಕನಸ ಸಮಸ್ತು ಸಾಗರದಾಳದೆ ಮುತ್ತು ರತ್ನಗಳು, ಬೆಟ್ಟ ಪರ್ವತದ ಕನಸ ಸಮಸ್ತು ಸಾಗರದಾಳದೆ ಮುತ್ತು ರತ್ನಗಳ, ಬೆಟ್ಟ ಪರ್ವತದ ಸಾಗರದಾಳದೆ ಮುತ್ತು ರತ್ನಗಳು, ಗಂಡ ಕರಣ್ಯ ಸಹ್ಯಾದ್ರಿ ಕಾಡು ಸಿಂಹದ ಬೆಳೆಯ ಬೆಳೆಯುವ ಭೂಮಿ, ಗಂಡ ಕರಣ್ಯ ಸಹ್ಯಾದ್ರಿ ಕಾಡು ಸಿಂಹದ ಬೆಳೆಯ ಬೆಳೆಯುವ ಭೂಮಿ, ನೂರಾರು ನದಿಗಳು ಹರಿಹರಿದಾಡುವ ಸುಂದರ ನಾಡು ನನ್ನ ದೇಶ, ನೂರಾರು ನದಿಗಳು ಹರಿಹರಿದಾಡುವ ಸುಂದರ ನಾಡು ನನ್ನ ದೇಶ, ದಶಕ ದಶಕಗಳ ಆಡಿದ ಈ ಜನ ಭ್ರಷ್ಟಾಚಾರದ ಗೋಪುರ ಕಟ್ಟಿ, ದಶಕ ದಶಕಗಳ ಆಡಿದ ಈ ಜನ ಭ್ರಷ್ಟಾಚಾರದ ಗೋಪುರ ಕಟ್ಟಿ, ದಶಕ ದಶಕಗಳ ಆಡಿದ ಈ ಜನ ಭ್ರಷ್ಟಾಚಾರದ ಗೋಪುರ ಕಟ್ಟಿ, ದೇಶದ ಸಂಪತ್ತು ಲೂಟಿ ಹೊಡೆದು ಕೋಟ್ಯಾಧಿಪತಿಗಳ ಆಗಿ ಮೆರೆವರು, ದೇಶದ ಸಂಪತ್ತು ಲೂಟಿ ಹೊಡೆದು ಕೋಟ್ಯಾಧಿಪತಿಗಳು ಆಗಿ ಮೆರೆವರು, ದೇಶದ ಸುಲಿಗೆಗೆ ಮೋಚದ ಘೋಷಣೆ, ಕೊಳ್ಳ ಬಾಕರ ದುರಾಜ ತಣಿಸಲು ನೆಲ ಜನ ಎಲ್ಲ ಹರಾಜು ನಡಲಿ, ಕೊಳ್ಳ ಬಾಕರ ದುರಾಜ ತಣಿಸಲು, ಕೊಳ್ಳ ಬಾಕರ ದುರಾಜ ತಣಿಸಲು, ಡಾಕ್ಟರ್ ಸಿದ್ದನ್ ಗೌಡ ಪಾಟೀಲ್ರವರು ಹಿಂದಿನ ಗೋಷ್ಠಿಯ ಅಧ್ಯಕ್ಷರಾಗಿ ಮಾತಾಡ್ತಾರಲ್ಲ ಅವರು ಈ ಹಾಡನ್ನ ಬರೆದಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಹಾಡು.